ಜಿಲ್ಲಾ ಮಟ್ಟದ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ದೊರಕ್ಯದ. ಇವ್ರನ್ನ ಮಾತನಾಡಿಸ್ತಾ ಇವರ ಕೃಷಿಯ ಬದುಕನ್ನ ನಾವು ತಿಳಿದುಕೊಳ್ಳೋಣಂತೆ. ರಾಮನಗೌಡ ಶಂಕರಗೌಡ ಓದ್ಗೌಡ ಅವರೇ, ತಮಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿ ಬಂದಿದ್ದಕ್ಕೆ ನಮ್ಮ ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಅಭಿನಂದನೆಗಳು. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ತಮ್ಮ ಪರಿಚಯವನ್ನ ನಮ್ಮ ಕೇಳುಗರಿಗೆ ಮಾಡಿಕೊಡ್ರಲ್ಲ. ನನ್ನ ಹೆಸರು ರಾಮನಗೌಡ ಶಂಕರಗೌಡ ಓದ್ಗೌಡ್ರ, ಸಾಕಿ ನೀಲಗುಂದ, ತಾಲೂಕ್ ಬದಾಮಿ, ಬಾಗಲಕೋಟೆ ಜಿಲ್ಲೆ. ನಾನು ಪ್ರೈಮರಿ ಸ್ಕೂಲು ಅಂದ್ರೆ ಪ್ರಾಥಮಿಕ ಶಾಲೆ ನೀಲಗುಂದದಲ್ಲೇ, ಹೈಸ್ಕೂಲು SSLCವರೆಗೆ ರಾಮದುರ್ಗ ತಾಲೂಕು ಸೊರೆಬಾಣದಲ್ಲೇ SSLC ಆಯ್ತು. ಆದಿಂದ ಸೂಟಿಗಂತೇಳಿ ನಮ್ಮೂರಿಗೆ ಬಂದೆ. ನಮ್ಮೂರಿಗೆ ಬಂದಾಗ ನಮ್ಮ ಒಕ್ಕಲುತನದ ನಮ್ಮ ಅಪ್ಪಾರಿಗೆ 6 ಜನ ಮಕ್ಕಳು, ಸ್ವಲ್ಪ ಮಂದಿಗಳು ಭಾಳ ಮನೆಯಲ್ಲಿ ಇದ್ದದ ಕಾರಣ ಸ್ವಲ್ಪ ಭೂಮಿನೂ ಅಷ್ಟು ಸರಿಯಾಗಿ ಬೆಳೀತಿದ್ದಿಲ್ಲ. ಇದು ಏನು ಇದು ಅಂಥೇಳಿ ನನ್ನಷ್ಟಕ್ಕೆ ನಾನು ವಿಚಾರ ಮಾಡಿಕೊಂಡು, ಇದು ಇನ್ನು ಮುಂದೆ ಸಾಲಿ ಮುಂದುವರಿಸೋದು ಬೇಡ, ಒಕ್ಕಲುತನ ವೃದ್ಧಿ ಮಾಡಿಕೊಂಡು ನಾನು ಒಂದು ಶ್ರೇಷ್ಠ ಶಿಕ್ಷಕನಾಗಿ ನಾನು ಬಾಳಬೇಕನ್ನುವಂಥ ಒಂದು ಮನದಾಶೆಯಿಂದ ನಾನು ಒಕ್ಕಲುತನ ಚಾಲು ಮಾಡಿದೆ. ಒಕ್ಕಲುತನ ಚಾಲು ಮಾಡಿದರೆ ಸ್ವಂತ ಬಾರ್ಕೋಲು ಜೊತೆಗೆ ಹಗ್ಗ, ಜಾತ್ರೆಗೆ ಹೋಗು ಬೇರೆ, ಬಿತ್ತು ಬೇರೆ, ಎಡಿ ಹೊಡು ಬೇರೆ, ಹಗ್ಗಗಳು ಬೇರೆ, ಬೈಕಲ್ಲಿ ಬೇರೆ, ಮುಗದಾನು ಬೇರೆ, ನಾನು ಸ್ವಂತ ಮಾಡಿಕೊಂಡು ನಾನು ಒಕ್ಕಲುತನ ಮಾಡಿಕೊಂಡು ಬಂದದ್ದು. ಇದರಲ್ಲೇ ನನ್ನದೇ ಒಂದು ಸ್ವಂತ ಸಾಮಗ್ರಿಗಳು ಬೇಕಾಗತ್ತಲ್ಲ, ಸ್ವಂತ ಬುದ್ಧಿ ಓಡಿಸಿ ಅವನು ಹಿಂಗೆ ಮಾಡ್ಬೋದು ಹಿಂಗೆ ಮಾಡಬೇಕು, ಬಡಿಗೇರಿಗಂತ ಅಲ್ಲಿ ಹೋಗಿ ನಾನು ಅವ್ರಿಗೆ ಡೈರೆಕ್ಷನ್ ಕೊಟ್ಟು ಹಿಂಗೆ ಮಾಡಿಸ್ಬೇಕು ಅನ್ನುವಂಥ ಒಂದು ವಿಚಾರದಿಂದ ಇದನ್ನೆಲ್ಲ ಮುಂದುವರಿಸಿಕೊಂಡು ಬಂದು ನಾನು ಶ್ರೇಷ್ಠ ಕೃಷಿಕನಾಗಬೇಕೆಂಬ ಒಂದು ಹಂಬಲದಿಂದ ನಾನು ಒಳ್ಳೆ ಒಕ್ಕಲುತನ ಮಾಡ್ಕೊಳ್ತಾ ಬಂದೇನೆ. ತುಂಬ ಸಂತೋಷ. ತಾವು ಕಂಡಂತ ಕನಸನ್ನ ನನಸನ್ನ ಮಾಡ್ಕೊಂಡಿದ್ದೀರಿ. ಇವತ್ತು ಒಟ್ಟು ಎಷ್ಟು ಎಕರೆ ಹೊಲ ಇದೆ ತಮಗೆ? 10-12 ಎಕರೆ. 12 ಎಕರೆ ಹಂಗೆ ಎಲ್ಲ ಒಮ್ಮಗಿಲ್ದಾಗ ಎಲ್ಲ ಕೂಡಿ ಒಂದು 15 ಎಕರೆ ಅಂದ್ರೆ ಲೀಸ್ಗೆಲ್ಲ ತಗೊಂಡು ಹಂಗೆ ಮಾಡಿಕೊಂಡು ಒಂದು 15 ಎಕರೆ. ಲೀಸ್ಗೆ 1 ಎಕರೆಗೆ ಎಷ್ಟು ಕೊಡ್ತೀರಿ ಅವ್ರಿಗೆ? ಆಮೇಲೆ ನೀರಾವರಿ ಜಮೀನು ಇದ್ದು ಬೋರ್ವೆಲ್ನೂ ಕರೆ, ಇರಿಗೇಷನ್ನು ಕರೆ, ಮಲಪ್ರಭಾ ಎಡದಂಡೆ, ಅದು 20-25 ಸಾವಿರ ರೂಪಾಯಿ 1 ಎಕರೆಗೆ ವರ್ಷಕ್ಕೆ ಕೊಡ್ತೀವಿ. ಲಾವಣಿ ಅವು ನಮ್ಮ ಸ್ವಂತ ಜಮೀನು ಅಲ್ಲದೆ ಅವನು ಮಾಡ್ಕೊಂತ ಹೊಂಟಿವ್ರಿ. ರಾಮನಗೌಡ್ರೆ, 15 ಎಕರೆ ತಾವು ಒಟ್ಟಾರೆಯಾಗಿ ಜಮೀನನ್ನ ಉಳುಮೆ ಮಾಡ್ತಾ ಇದ್ದೀರಿ. ಈ ಉಳುಮೆ ಮಾಡುವ ಪೂರ್ವದಲ್ಲಿ ಭೂಮಿಯನ್ನ ಯಾವ ರೀತಿ ತಾವು ಹದವನ್ನ ಮಾಡ್ಕೋತೀರಿ? ಟ್ರ್ಯಾಕ್ಟರ್ಲ್ಲಿ ನೇಗಿಲ ಹೊಡಿಸ್ತೀವ್ರಿ, ಒಂದಿಷ್ಟು ಬಿಸಿಲು ತಿಂದು ಅದು ಧೈರ್ಯ ಆದಿಂದ ಹೊಳ್ಳಿ ಮಟ್ಟೆ ರಂಟೆ ಗುಂಟೆ ಹೊಡೆದು ಸಣ್ಣ ಮಾಡಿ ಆಮೇಲೆ ಕೊಟ್ಟಿಗೆ ಗೊಬ್ಬರ ಹಾಕ್ತೀವ್ರಿ. ಕೊಟ್ಟಿಗೆ ಗೊಬ್ಬರ ಅಂತಂದ್ರೆ ರಸಾಯನಿಕ ಮುಕ್ತ ಅಂತ ನಾವು ಈಗ ನಾವು ಬೆಲ್ಲದ ಗಣ ಹಾಕಿಂದ ರಸಾಯನ ಮುಕ್ತನ ಬೆಳ್ಕೊಂತ ಹೊಂಟಿವ್ರಿ. ಹಿಂಗಾಗಿ ಕೊಟ್ಟಿಗೆ ಗೊಬ್ಬರ ಹೆಚ್ಚಾಗಿ ಉಪಯೋಗ ಮಾಡ್ಕೊಂತ ಹೊಂಟಿವ್ರಿ. ಅಂದ್ರೆ ಯಾವುದೇ ಕಾರಣಕ್ಕೂ ತಾವು ರಾಸಾಯನಿಕ ಗೊಬ್ಬರ ಅಂದ್ರೆ ಈ ಸಾವಯವ ಗೊಬ್ಬರ ಯಾವ ತರ ತಯಾರು ಮಾಡ್ಕೋತಿರ್ತಾವು? ನಮ್ದು ಈಗ ಬೆಲ್ಲದ ಗಣ ಹಾಕಿವ್ರಲ್ರಿ, ಕಬ್ಬಿನ ಮಳ್ಳಿ ಅಂತ ಬರ್ತೈತ್ರಿ, ವೇಸ್ಟು ಸಣ್ಣ ಪುಡಿ ಪಡ್ಲಿ ಎಲ್ಲವೂ ತೆಪ್ಪಿಗೆ ಹಾಕ್ತಿವಿ. ಆಮೇಲೆ ಗಾಣದಲ್ಲೇನೆ ಮತ್ತೆ ಜಗ ಬಾಳ ಹೋಗಬಾರ್ದು ಅಂತೇಳಿ ಮಗನ ಒಂದು ಇದರಿಂದ ಸೈಡ್ ಇದು ಒಂದು ಇರಲಿ ಅಂತೇಳಿ ನಮ್ಮ ಮಗ ಅದಕ್ಕೆ ಕುರಿ ಸಾಕಾಣಿಕೆ ಅನ್ನೋದೊಂದು ಒಂದು ಸೆಕ್ಷನ್ ಮಾಡ್ಕೊಂಡ ಅದರಲ್ಲೇ. ಹಿಂಗಾಗಿ ಅದು ಕುರಿ ಗೊಬ್ಬರ ಅದು ಮಳ್ಳಿ ಗೊಬ್ಬರ ಗಣದ ಎಲ್ಲವೂ ಸೇರಿಸಿ ದೊಡ್ಡ ತಿಪ್ಪಿನ ಆಗಿಬಿಡ್ತೈತ್ರಿ. ವರ್ಷ ಒಂದು 30-40 ಟ್ರ್ಯಾಕ್ಟರ್ ಗೊಬ್ಬರ ಉತ್ಪಾದನೆ ಮಾಡ್ತಾರೆ. ಅಂದ್ರೆ ಒಂದು ವರ್ಷಕ್ಕೆ ಒಂದು 30-40 ಟ್ರ್ಯಾಕ್ಟರ್ ಗೊಬ್ಬರ ಅದನ್ನ ಸಂಪೂರ್ಣವಾಗಿ ನಾವು ಭೂಮಿಗೆ ಹಾಕ್ಬಿಟ್ರೆ ಆರಾಮ್ ಬೆಳೆ ಕಟ್ಬಿಟ್ಟವ್ರಿ. ಅಂದ್ರೆ ಯಾವುದೇ ರೀತಿಯ ರಾಸಾಯನಿಕ ಬಿಟ್ಬಿಟ್ಟವ್ರಿ. ಬಹಳ ಸಂತೋಷ. ಈಗ ತಾವು ಮುಖ್ಯ ಬೆಳೆಯಾಗಿ ತಮ್ಮ ಈ 15 ಎಕರೆ ಹೊಲದಲ್ಲಿ ಏನೇನು ಬೆಳೆಗಳನ್ನ ಬೆಳಿತೀರಿ? ಕಬ್ಬರಿ ವಿಶೇಷ ಅಂದ್ರೆ ಕಬ್ಬು, ಗೋವಿಂದೋಳ, ಬಾಳೆ, ಬೇಕಾದಷ್ಟು ಇಂಥ ಗೋಧಿ ಇಂಥವು ಕಡಲೆ ಇಂಥವು ಹಾಕೊಂಡು ಬಿಟ್ಟಿರಿ ಮನೆಗೆ ಬೇಕಾದಷ್ಟು. ಇಷ್ಟು ಮಾತ್ರ. ಸಮಗ್ರ ಬೇಸಾಯನು ಮಾಡ್ತೀವಿ. ಈ ಕಬ್ಬನ್ನು ಬೆಳೀತಾ ಇದ್ದೀರಲ್ಲ, ಕಬ್ಬನ್ನು ಯಾವ ತರ ನಾಟಿ ಮಾಡ್ತಾ ಇದ್ದೀರಿ? ಯಾವ ತಳಿಯನ್ನು ತಂದು ಯಾವ ತರ ಕಬ್ಬನ್ನು ಬೆಳೀತಾ ಇದ್ದೀರಿ? ಈಗ ಎಲ್ಲ ರೆಡಿ ಆಗಿ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿಂದ 4 ಫೂಟಿಗೊಂದು ಸಾಲು ಹೊಡಿತೀವ್ರಿ ನಾವು. 4 ಫೂಟಿಗೊಂದು ಸಾಲು ಅಂದ್ರೆ ನಮ್ಮ ಎತ್ತುಗಳು ಬೇಡ ಅಂಥೇಳಿ ನಾವು ಸಣ್ಣ 21 HP ಕುಬೋಟ ಟ್ರ್ಯಾಕ್ಟರ್ ತಂದೀವ್ರಿ. ಈಗ ಅದು 10 ವರ್ಷದ ಮೇಲೆಯಿಂದ ಐತ್ರಿ. ಅಲ್ಲಿಂದ

ಎಲ್ಲಾ ತರಕಾರಿ ಹರಿಪಲ್ಲೆ ಅಂತೀರೋ ರಾಜಗಿರಿ ಅಂತೀರೋ? ಹೌದೌದು, ತಪ್ಪಿನ ಪಲ್ಲೆ ಇಂಥವೆಲ್ಲ ಹಾಕ್ತಿರು. ಸ್ವಲ್ಪ ಟೈಮ್ದಾಗ ಕಡೆಗೆ ಆಗಿಬಿಡ್ತಾವ, ಮನೆ ಬಳಕೆಗೆ ಆಗ್ಬಿಟ್ಟು ಉಳಿದನ್ನ ತಾವು ಮಾರ್ತೀರಿ, ಹಾಕೊಂತೀವ್ರಿ. ಅನುಕೂಲ ಆಗ್ಯದಲ್ಲ? ಅನುಕೂಲ ಆಗಿದೆ. ಈಗ ಕಬ್ಬಲ್ದನ್ನ ಮುಖ್ಯವಾಗಿ ಮತ್ತ ಯಾವ್ಯಾವ ಬೆಳೆಗಳನ್ನ ಬೆಳಿತೀರಿ? ಗೋವಿನ ಜೋಳ. ಅದು ಎಷ್ಟು ಎಕರೆ ಹಾಕಿರಿ ಗೋವಿನ ಜೋಳ? 3-4 ಎಕರೆ ಹಾಕಿರ್ತೀವಿ ಬಿಡ್ರಿ ಅದನ್ನು. ಅದು ಚೆನ್ನಾಗಿ ಫಸಲು ಬರುತ್ತೆ? ಚೆನ್ನಾಗಿ ತಗೋತೀರಿ, ಚೆನ್ನಾಗಿ ತಗೋತೀರಿ. ತಮ್ದು ನೀರಾವರಿ ಭೂಮಿ ಇರೋದ್ರಿಂದ ಯಾವುದೇ ಸಮಸ್ಯೆ ಏನು ತೊಂದರೆ ಇಲ್ಲ ನಮ್ಗೆ. ನೀವು ಮಳೆ ಹೋತು ಒಣಗಿತಪ್ಪ, ನನ್ನ ಹೊಲ ಒಣಗಿತೆ ಅನ್ನುವಂಗಿಲ್ಲ ನಾವು. ಯಾವ ತಳಿ ಗೋವಿನ ಜೋಳ ಹಾಕ್ತಿರ್ತಾವ? ಇವು ಕಾರ್ಗಿಲ್ಲು, ಪೈನೀರು, ಚಾಂಪು ಉಪ್ಪು ಮಾಡ್ಕೊಂಡು ಹೋಗಿ ಚಲೋ ಬೆಳಿ. ಗೋವಿನ ಜೋಳ ಬೆಳಿತೀವಲ್ಲ ಅವು ಮಾತ್ರ ಇವು ಕಾರ್ಗಿಲ್ಲು ಇಂಥವು ಹಾಕ್ತಿವ್ರಿ. ಪೈನೀರು, ಚಾಂಪು, ರಾಶಿ ಇವನ್ನೆಲ್ಲ ಗೋವಿನ ಜೋಳಕ್ಕೆ. ಗೋವಿನ ಜೋಳ ಸ್ವೀಟ್ ಕಾರ್ನ್ಗೆ ಅದು ಸ್ವೀಟ್ ಕಾರ್ನ್ಗೆ ಅದು ಸಪ್ರೇಟ್, ಅದು ಒಂದು ವೆರೈಟಿನೇ ಇರ್ತೈತಿ ಅಂತ. ಅದನ್ನು ಚೆನ್ನಾಗಿ ಬರ್ತಾ ಇದ್ರಿ, ಪಸಂದ್ ದೊಡ್ಡ ಚೆನ್ನಿ ಆಗುತ್ತೆ. ಈಗ ತಾವು ಸ್ವೀಟ್ ಕಾರ್ನ್ ಬೆಳೀತಾ ಇದ್ದೇನೆಂದ್ರೆ ಅದು ಹೆಂಗ ಪೀಸ್ ಗಂಟ್ಲಿ ಕೊಡ್ತಿರೋ ಅಥವಾ ಬ್ಯಾಗ್ ತರ ಮಾಡಿ ಮಾರ್ತಿರೋ? ಬ್ಯಾಗ್ ಗಂಟ್ಲಿ ಮಾಡ್ತಿರಿ. ಎಷ್ಟು ಬ್ಯಾಗ್ ಆಗುತ್ತೆ ಒಂದು ಎಕರೆಗೆ? ಒಂದು 100 ಬ್ಯಾಗ್ಲಿ ಮಟ ಆಗುತ್ತೆ. ಒಟ್ಟು ಎಷ್ಟು ಎಕರೆ ಹಾಕಿರಿ ಹಿಂಗ ಸ್ವೀಟ್ ಕಾರ್ನ್ ತಾವು? ಅದು ಎಷ್ಟು ಕಬ್ ಹಚ್ಚಿರ್ತೀವಿ ಅಷ್ಟು ಕಬ್ ಮಾಡಿರ್ತೀರಿ ಹಿಂಗ. ಮತ್ತೆ ಕುಳೆದಾಗ ಪಳೆದಾಗ ಮಾಡಕ್ ಬರ್ತಲ್ರಿ ಅದು. ಕಬ್ಬಿನ ಮಧ್ಯದಲ್ಲಿ ಎಷ್ಟು ಹಚ್ಚಿರ್ತೀವಿ ಕಬ್ಬು, ಹೊಸ ಕಬ್ಬು ಹಚ್ಚುವಾಗ ಆ ಕಬ್ಬಿಗೆ ಮಧ್ಯಂತರದೊಳಗೆ ಒಂದು ಸಾಲ್ ಅದನ್ನ ಮಾಡಿರ್ತೀರಿ ಹಿಂಗ್ರಿ. ಅಂದ್ರೆ ಕಬ್ಬಿಗೆ ಡಿಸ್ಟರ್ಬ್ ಆಗುದಲ್ರಿ? ಹೌದು, ಡಿಸ್ಟರ್ಬ್ ಆಗಲ್ಲ. ಅದ್ರದ್ದು ಬೆಳೆ ಬಂದಾಗ ನಿಮ್ಗೆ ಇದ್ರದ್ದು ಲಾಭ ಆಗುತ್ತೆ. ಅದನ್ನು ಎರಡೂವರೆ ತಿಂಗಳಿಗೆ ಕುಲ್ ಆಗ್ಬಿಡ್ತೈತ್ರಿಪ್ಪ ಅದು. ಏನ್ರಿ ನಮ್ಮ ಕಬ್ಬು ಮತ್ತೆ ಬೆಳೆಸಕ್ ಅನುಕೂಲ ಆಗ್ಬಿಡ್ತೈತಿ, ಎಡಿ ಪಟ್ಟಿ ರೆಂಟಿ ಮಾಡಕ್ಕೆ ಅನುಕೂಲ ಆಗ್ಬಿಡ್ತೀನಿ. ಉಳ್ಳಾಗಡ್ಡಿನೂ ತಾವು ಬೆಳಿತೈತಿ? ಉಳ್ಳಾಗಡ್ಡಿನೂ ಬೆಳಿತೀವಿ. ಉಳ್ಳಾಗಡ್ಡಿ ಯಾವ ತಳಿ ಅಂತ ತೊಗೊಂಬರ್ತೀರಿ? ಎಷ್ಟು ಎಕರೆ ಹಾಕಿದಿರಿ? ಯಾವ ತರ ಇದೆ ಮಾರ್ಕೆಟ್ ಈಗ? ಹೆಚ್ಚಾಗಿ ನಾವು ಬೀಜ ಹಿಡಿದ್ರೆ ನಾವು ಬೀಜ ಮಾಡ್ಕೊಂತೀವ್ರಿ. ಏನ್ರಿ ಈ ಪ್ಯಾಕೆಟ್ ಬೀಜ ಪದ ಹಾಕೋದೇ ಇಲ್ಲ, ಹಾಕೋದೇ ಇಲ್ಲ. ತಾವ ಬೀಜ ಮಾಡ್ಕೋತೀರಿ? ನಾವು ಸ್ವಂತ ಬೀಜ ಮಾಡ್ಕೊಂಡು ಹಾಕಿರ್ತೀವ್ರಿ. ರಾಮನ್ಗೌಡ್ರೆ, ತಾವು ಏನು ಈರುಳ್ಳಿಯನ್ನ ಉಳ್ಳಾಗಡ್ಡಿಯನ್ನ ಏನ್ ಬೆಳೀತಾ ಇದ್ದೀರ? ಈ ಮಾರುಕಟ್ಟೆ ರೇಟ್ ಚೆನ್ನಾಗಿದ್ರೆ ತಮಗ ಬೆಳೆದಂತದ್ದು ಯಾವುದೇ ನಷ್ಟ ಆಗೋದಿಲ್ಲ. ರೇಟ್ ಆಗುತ್ತೆ ಕೆಲವೊಮ್ಮೆ ಉಳ್ಳಾಗಡ್ಡಿ ಮಾರುಕಟ್ಟೆಯಲ್ಲಿ ರೇಟೇ ಇರೋದಿಲ್ಲ, ಅಂತ ಸಂದರ್ಭದಾಗ ಏನ್ ಮಾಡ್ತಿರ್ತಾವ? ಅದನ್ನ ಭೂಮಿಯಾಗ ನೆಗಳ ಹೊಡೆದು ಮುಚ್ಚಿಬಿಡ್ತೀವ್ರಿ. ಭೂಮಿ ಒಳಗನ? ಭೂಮಿ ಒಳಗ. ಅಂದ್ರೆ ತಮಗೆ ರೇಟ್ ಸಿಗ್ಲಿಲ್ಲ ಅಂದ್ರೆ? ರೇಟ್ ಸಿಗ್ಲಿಲ್ಲ ನಾವು ಅದನ್ನ ಮಾಡ್ತೀವಿ. ಈ ಸಲ ಹಂಗ ಮಾಡೀನಿ. ಎಷ್ಟು ಎಕರೆ? ಈ ಸಲ ಒಂದು 2-3 ಎಕರೆ ಹಾಕಿದ್ರಿ. ಅದನ್ನ ನೆಗಳ ಹೊಡೆದು ಮುಚ್ಚಿಬಿಟ್ಟಿವ್ರಿ. ನೆಗ್ಲ ಹೊಡೆದು ಮುಚ್ಚಿಬಿಟ್ರಿ ಅಂದ್ರೆ ಅದು ಭೂಮಿಗೆ ಫಲವತ್ತತೆ ಆಗತ್ತೆ? ಅಂದ್ರೆ ನಾವು ಈಗೇನ ಸೆಣಬು ಗಿಣಬು ನಾವು ತಪ್ಪಲ ಬೆಳಿತೀವಲ್ರಿ, ತಪ್ಪಲ ಬೆಳೆದು ಹಸಿರೆಲೆ ಗೊಬ್ಬರ ಮಾಡ್ತೀವಲ್ಲ, ಅದಕ್ಕಿಂತ ಹೆಚ್ಚಾಗತ್ರಿ ಅದು. ಬಾರಿ ಏನದು ನೋಡ್ತಕ್ಕದ್ ಬೆಳಿ ಆಗತ್ರಿ ಕಬ್ಬು. ಅಂದ್ರೆ ಮುಂದಿನ ಬೆಳೆಗೆ ಅದು ಅನುಕೂಲ ಆಗುತ್ತೆ, ಹದವಾಗಿರುತ್ತೆ, ತಾವು ಗೊಬ್ಬರವನ್ನು ಒದಗಿಸಿಕೊಟ್ಟಂಗ ಆಗುತ್ತೆ. ಬಹಳ ಸಂತೋಷ. ತಮ್ಮ ಏನು 15 ಎಕರೆದಲ್ಲಿ ಬೆಳೆಗಳನ್ನ ಬೆಳೀತಾ ಇದ್ರಲ್ಲ, ಕಬ್ಬಾಗಿರ್ಬೋದು, ಉಳ್ಳಾಗಡ್ಡಿ ಆಗಿರ್ಬೋದು, ಬಾಳೆ ಆಗಿರ್ಬೋದು, ಗೋವಿನ ಜೋಳ ಆಗಿರ್ಬೋದು, ಇವುಗಳನ್ನ ಅಲ್ಲದೆ ತಾವು ಈ ಬದುವಿನಲ್ಲಿ ಯಾವ್ಯಾವ ಗಿಡಗಳನ್ನ ಹಾಕಿದ್ರಿ? ತೆಂಗಿನ ಗಿಡಗಳು. ತೆಂಗಿನ ಗಿಡ ಬಾರ್ಡರ್ ಹೆಚ್ಚು ಹೊಲಕ ಹಚ್ಚಿರೋದಿಲ್ರಿ. ಬಾರ್ಡರ್ ಹೆಚ್ಚು ಬದುವಿಗೆ ಬದುವಿಗೆ ಬದುವಿಗೆ ಒಂದು 100 ತೆಂಗಿನ ಗಿಡ ಅವ್ರಿ. 100 ತೆಂಗಿನ ಗಿಡ. ಅದಕ್ಕೆ ಕ್ರಾಸಿಂಗ್ ಮಾಡಿ 2 ತೆಂಗಿನ ಗಿಡ ಒಂದು ಕ್ರಾಸಿಂಗ್ ನಡಕ ಒಂದು ಮಾವಿನ ಗಿಡ. ಇನ್ನೂ ಕಾಯಿ ಆಗಕತ್ತಿಲ್ರಿ ಈಗ, 4-5 ವರ್ಷ ಆತ್ರಿ. ಆನಂತರ ಮತ್ತೆ ಯಾವ ಗಿಡ ಅದಾರಿ ಬದುವಿನಾಗ? ಮಾವಿನ ಗಿಡ, ದಾಳಿಂಬ್ರಿ, ಚಿಕ್ಕು ಗಿಡ. ಮಾವಿನ ಗಿಡ ಎಷ್ಟು ಅದಾವ್ರಿ? ಮಾವಿನ ಗಿಡ ಅವು ಅಷ್ಟಕ್ಕವ್ರಿ, 60-70 ಮಾವಿನ ಗಿಡನೂ ಅದಾವ್ರಿ. ತೆಂಗಿನ ಗಿಡ 150, ಇದೊಂದು 60-70. ಮತ್ತೆ ಯಾವ್ಯಾವ ಹಣ್ಣುಗಳನ್ನ ಹಾಕಿರ್ತಾವು ಬದುವಿನ? ಚಿಕ್ಕು ಗಿಡ ರೀ, ಚಿಕ್ಕು ಸೀತಾಫಲ, ಇವು ರಾಮಫಲ, ಇಂಥವೆಲ್ಲ ಮನೆಗೆ ಬೇಕಾಗಿರ್ತಾವ. ಬೇಕಾದಷ್ಟು ಲಿಂಬೆ ಗಿಡ ಇಂಥವೆಲ್ಲ ಈ ಮಾವಿನ ಗಿಡದೊಳಗ. ಇವು ಬೇರೆ ಬೇರೆ ವೆರೈಟಿ, ರತ್ನಗಿರಿ, ಅಪ್ಪುಸು, ಇವನ್ನೆಲ್ಲ ಇಂಥ ವೆರೈಟಿಗಳು ಮೆಚ್ಚಿಕೊಂಡು ತಗೊಂಡು ಬಂದು ಪ್ಲಾಂಟ್ ಮಾಡೀನಿ. ಸಾವಯವ ಗೊಬ್ಬರಗಳನ್ನ ಬಳಸ್ತಾನೆ ತಾವು? ಯಾಕಂದ್ರೆ ಕುರಿ ಸಾಕಾಣಿಕೆನೂ ಮಾಡೇನೆಂದ್ರಿ, ಅದರ ಬಂದಂತ ಕುರಿ ಹಿಕ್ಕೆಗಳಿಂದ ತಾವು ಗೊಬ್ಬರಕ್ಕಾಗಿ ಬಳಸ್ತಾ ಇದ್ರಿ. ಕಬ್ಬನ್ನ ಬೆಳೀತಾ ಇದ್ರಿ, ಕಬ್ಬಿನ ರೌದಿ ಮತ್ತೆ ಗಾಣ ಉಳಿತಕ್ಕಂಥ ವೇಸ್ಟೇಜ್ ಅನ್ನು ಸಹ ತಾವು ಉಪಯೋಗ ಮಾಡಿಕೊಂಡು ಸಂಪೂರ್ಣವಾಗಿ ಸಾವಯವ ಗೊಬ್ಬರವನ್ನ ಬಳಸ್ತಾ ಇದ್ರಿ. ಬಹಳ ಸಂತೋಷ. ಇವತ್ತಿನ ಕಾಲದಲ್ಲಿ ಎಲ್ಲಾ ರೈತರು ಏನ್ ಮಾಡ್ತಾರಪ್ಪ ಅಂದ್ರೆ, ರಾಸಾಯನಿಕ ಗೊಬ್ಬರಗಳನ್ನ ಜಾಸ್ತಿ ಬಳಸೋದ್ರಿಂದ ನಮ್ಮ ಆರೋಗ್ಯನೂ ಹಾಳಾಗುತ್ತೆ. ತಾವು ಈ ಒಂದು ಸಾವಯವ ಗೊಬ್ಬರವನ್ನು ಅಳವಡಿಸ್ಕೊಂಡಿರೋದ್ರಿಂದ ಬೇರೆಯವರಿಗೆ ಅದು ಆರೋಗ್ಯಕ್ಕೆ ಒಳ್ಳೆಯದಾಗುತ್ತೆ. ಈ ನಿಟ್ಟಿನಲ್ಲಿ ತಾವು ಶ್ರಮವನ್ನು ವಹಿಸ್ತಾ ಇದ್ದೀರಿ, ತುಂಬ ಸಂತೋಷ. ಈ ಯೂನಿವರ್ಸಿಟಿಯವರು ತಮಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಿದರು, ಹೇಗೆ ತಮ್ಮನ್ನು ಗುರುತಿಸಿದ್ರು, ಶ್ರೇಷ್ಠ ಕೃಷಿಕ ಪ್ರಶಸ್ತಿಯನ್ನು ನೀಡಲಿಕ್ಕೆ ಮುಂದಾದರು ಅಂತ? ಕೃಷಿ ಸಂಪರ್ಕ ಕೇಂದ್ರದೊಳಗೆ ಕೃಷಿ ಅಧಿಕಾರಿಗಳು ಅವರು ಬಂದು ನಮ್ಮನ್ನೆಲ್ಲನೂ ನೋಡಿದ್ರು. ಅವರು ಬಂದು ಅವ್ರ ಕಾಂಟ್ಯಾಕ್ಟ್ನೂ ಇದ್ದೆ, ಹಿಂಗ್ ಬರ್ರಿ ಹಿಂಗ ಹಿಂಗ ಇದಕ್ಕೇನ್ ಮಾಡ್ಬೇಕ್ರಿ ಅದಕ್ಕೇನ್ ಮಾಡ್ಬೇಕು ಅಂತೇಳಿ ನಾವನ್ನ ವಿಚಾರ ಮಾಡ್ಲಾಗಿ ನಮ್ಮನ್ನ ಅವ್ರು ಗುರುತಿಸ್ಕೊಂಡ್ರು, ಇವ್ರು ಏನು ಮಾಡ್ತಾರಲ್ಲ ಅಡ್ಡಿಲ್ಲ ಅಂತೇಳಿ ನನಗ ಅವರು ಸ್ಕೋಪ್ ಕೊಟ್ಕೊಂತ ಹೋಗ್ಬಿಟ್ರು. ಹಿಂಗಾಗಿ ಬಂದು ಎಲ್ಲನೂ ನೋಡ್ಕೊಂತ ಹೋಗ್ತಿದ್ರಿ ಅವರು. ಅವರು ಹಿಂಗಾಗಿ ನಮ್ಮನ್ನ ಎಲ್ಲ ವಿಷಯದೊಳಗೂ ಗುರುತಿಸ್ಕೊಂಡ್ರಿ ಅವ್ರು. ಅಂದ್ರೆ ತಾವು ಮಾಡ್ತಕ್ಕಂತ ವ್ಯವಸಾಯ ಎಲ್ಲ ಕೆಲಸ ಕಾರ್ಯಗಳನ್ನ ನೋಡಿ ಗುರುತಿಸಿ ತಮ್ಮಗೆ ಶ್ರೇಷ್ಠ ಕೃಷಿಕ ಪ್ರಶಸ್ತಿನ ಸ್ಟಾಪ್ ಬಂದ್ರಿ. ಬಾಗಲಕೋಟೆಯಿಂದ ವಿಜ್ಞಾನಿಗಳ ಸ್ಟಾಪ್ ಬಂದು ಮೆಚ್ಕೊಂಡ್ರಿ ಅವರು. ಹಿಂಗಾಗಿ ನಮ್ಮನ್ನ ಅದಕ್ಕೆ ಗುರುತಿಸಿದ್ರು. ಬಹಳ ಸಂತೋಷ. ತಾವು ಬಹುಮುಖ ಪ್ರತಿಭೆ ಉಳ್ಳವರು. ಈಗ ತಾವು ದೇವರ ನಾಮಗಳನ್ನ ಹಾಡ್ತೀನಿ ಅಂತಂದು ಹೇಳ್ತಾ ಇದ್ರಿ. ತಾವು ಎಷ್ಟನೇ ವರ್ಷದಿಂದ ತಾವು ಈ ದೇವರ ನಾಮಗಳನ್ನೆಲ್ಲ ಹಾಡೋದ್ ಕಲ್ತ್ರಿ? ಒಂದು 50 ವರ್ಷ ಆತ್ರಿ. 50 ವರ್ಷದಿಂದನೂ ದೇವರ ನಾಮಗಳನ್ನ ಹಾಡ್ತಾನ ಇದ್ರಿ? 44 ವರ್ಷ ಅಂತೂ ಹಾಡ್ತಾನ ಇದ್ದೀರಿ. ವಚನ ಸಾಹಿತ್ಯಗಳನ್ನ ಅರಿತುಕೊಂಡವರು, ಇವು ವಚನವನ್ನ ಹಾಡ್ತೀರಂತಂದು ನಾವು ಕೇಳಲ್ಪಟ್ಟಿವಿ. ನಮ್ಮ ರೈತ ಬಾಂಧವರಿಗಾಗಿ ಯಾವುದಾದ್ರೂ ಒಂದು ವಚನವನ್ನ ಹೇಳ್ರಲ್ಲ. ಚಕೋರಂಗೆ ಚಂದ್ರಮಾನ ಬೆಳಗಿನ ಚಿಂತೆ, ಚಕೋರಂಗೆ ಚಂದ್ರಮಾನ ಬೆಳಗಿನ ಚಿಂತೆ, ಅಂಬುಜಕ್ಕೆ ಬಾಣುವಿನ ಉದಯದ ಚಿಂತೆ, ಅಂಬುಜಕ್ಕೆ ಭಾನುವಿನ ಉದಯದ ಚಿಂತೆ, ಚಕೋರಂಗೆ ಚಂದ್ರಮನ ಬೆಳಗಿನ ಚಿಂತೆ. ಬಹಳ ಸಂತೋಷ. ತಾವು ವ್ಯವಸಾಯದ ಜೊತೆಗೆ ಹೈನುಗಾರಿಕೆನೂ ಸಹ ಮಾಡ್ತಾ ಇದ್ದೀರೋ ಹೇಗೆ? ಹೈನುಗಾರಿಕೆ ಐತ್ರಿ. ಯಾವಾಗಲೂ ನಾವು ಕೊಂಡ ಅನ್ನ ಹಾಲು ಪಾಲು ಹಾಲು ಮೊಸರು ಬೆಣ್ಣೆ ತುಪ್ಪ ಇಂಥವು ಏನು ಮಾಡೋದಿಲ್ಲ. ನಮ್ಮ ಜವಾರಿ ಆಕಳನ ಅವ. ಎಷ್ಟು ಅದಾವ್ರಿ ಜವಾರಿ ಆಕಳ? ಜವಾರಿ ಆಕಳ ಒಂದು 3-4 ಅದಾವ್ರಿ. 3-4 ಹ್ಞೂ ಅದಾವ್ರಿ. ಈಗ ಸದ್ಯ ಮನೆಯಲ್ಲಿ ಹೈನ ಅದ. ಅದನ್ನ ಕಾಸುದು, ಅದನ್ನ ಬೆಣ್ಣೆ ತೆಗುದು, ಎಲ್ಲ ಹೆಣ್ಮಕ್ಳು ಎಲ್ಲಾರು ಮನ್ಯಾಗ ಹಾಲು ಡೈರಿಗೆ ಇಲ್ಲ ಡೈರಿಗೆ ಹಾಕುದಿಲ್ಲ, ಡೈರಿಗೆ ಮನ್ಯಾಗ ಉಪಯೋಗ ಮಾಡ್ತಾರೆ. ತಮ್ಮ ಮನೆ ಪೂರ್ತಿಗಾಗಿ ತಾವು ಹೈನುಗಾರಿಕೆನು ಮಾಡ್ತಾ ಇದ್ದೀವಿ. ಆಹಾರ ಬಹಳ ಮುಖ್ಯ. ಈಗ ನಾವು ಆರೋಗ್ಯಯುತವಾಗಿರ್ಬೇಕಾದ್ರೆ, ಸದೃಢವಾಗಿರ್ಬೇಕಾದ್ರೆ ಹೈನುಗಾರಿಕೆನು ನಮ್ಗ ಇದ್ದಲ್ಲಿ ನಮ್ಮ ಆರೋಗ್ಯವನ್ನ ಸದೃಢವಾಗಿ ಇಡ್ಲಿಕ್ಕೆ ಅದೊಂದು ಪೂರಕವಾಗಿ ಕೆಲಸ ಮಾಡ್ತದೆ. ಬಹಳ ಸಂತೋಷ. ತಮಗೆ 76 ವರ್ಷ. 76 ವರ್ಷದವರು ಆದರೂ ಸಹ ಸದೃಢವಾಗಿ ಯುವಕರಂತೆ ತಾವು ಕಾಣ್ತಿರೋದನ್ನ ಕಂಡ್ರೆ ತಮ್ಮ ಹೈನುಗಾರಿಕೆಯ ಶ್ರೇಷ್ಠತೆ ನಮ್ಗೆ ಅರ್ಥ ಆಗುತ್ತೆ. ಬಹಳ ಸಂತೋಷ. ರಾಮನ್ಗೌಡ್ರೆ, ನಮ್ಮ ಯುವ ರೈತರಿಗಾಗಿ ಏನನ್ನ ಹೇಳಲಿಕ್ಕೆ ತಾವು ಬಯಸ್ತೀರಿ? ಇವತ್ತಿನ ದಿನಮಾನದೊಳಗೆ ಒಕ್ಕಲುತನ ಮಾಡೋದ್ರ ಬಗ್ಗೆ ನಾ ಹೇಳ್ಬೇಕಪ್ಪ ಅಂತಂದ್ರೆ, ಒಳ್ಳೆ ಉತ್ಪನ್ನ ತೆಗಿಬೇಕು, ಮಾರ್ಕೆಟಿಂಗ್ ಸಿಗ್ತತಿ. ಅಕಸ್ಮಾತ್ ಫೇಲ್ ಆದ್ರೂ ಏನು ತಪ್ಪಿಲ್ಲ, ಅದನ್ನು ಮುಂದುವರ್ಸ್ಕೊಂಡು ಎದೆಗುಂದದೆ ನೀವು ಮುಂದುವರ್ಸ್ಕೊಂಡು ಹೋದ್ನಪ್ಪ ಅಂತಂದ್ರೆ ಒಂದಲ್ಲ ಒಂದು ಒಟ್ಟು ನಮ್ಮನ್ನು ಕೈ ಹಿಡ್ಕೊಂತ ಹೋಗುತ್ತೆ ಒಕ್ಕಲುತನ ಅಂತ ನನ್ನ ಒಂದು ಅಭಿಪ್ರಾಯ. ತುಂಬ ಸಂತೋಷ. ತಾವು ಇಷ್ಟೊತ್ತು ನಮ್ಮ ಜೊತೆಗಿದ್ದು ತಮ್ಮ ಕೃಷಿ ಬದುಕಿನ ಕುರಿತು ಸಾಕಷ್ಟು ಮಾಹಿತಿಗಳನ್ನು ಒದಗಿಸಿಕೊಟ್ರಿ. ಆಕಾಶವಾಣಿಯ ಪರವಾಗಿ ಹಾಗೂ ವೈಯಕ್ತಿಕವಾಗಿ ತಮಗೆ ಮತ್ತೊಮ್ಮೆ ಅಭಿನಂದನೆಗಳು. ನಮಸ್ಕಾರ. ಆಕಾಶವಾಣಿಗೆ ಹಾಗೂ ಆಕಾಶವಾಣಿ ಸಿಬ್ಬಂದಿಯಲ್ಲಿ ಕೆಲಸ ಮಾಡುತ್ತಿರುವ ನಿತ್ಯ ನಾನು ರೇಡಿಯೋ ಕೇಳೋದರಿಂದ ಅವರೆಲ್ಲರನ್ನು ಕಾಣಬೇಕಂತ ಬಂದದ್ದೆಲ್ಲ ಹೊರತು ನಾನು ಇಲ್ಲಿ ಸಂದರ್ಶನ ಕೊಡಕಂತ ಬಂದವ ಅಲ್ಲ. ಏನೋ ದೇವರು ನನಗೆ ಒಳ್ಳೆ ಒಂದು ಅನುಮತಿ ಮಾಡಿಕೊಟ್ಟಿದ್ದಕ್ಕೆ ಸಿಬ್ಬಂದಿಗೆ ನಿಮ್ಮ ಆಕಾಶವಾಣಿಗೆ ನಮಸ್ಕಾರ. ನಮಸ್ಕಾರ. ಇದುವರೆಗೆ ಬಾದಾಮಿ ತಾಲೂಕಿನ ನೀಲಗುಂದ ಗ್ರಾಮದ ಪ್ರಗತಿಪರ ರೈತರಾದ ರಾಮನಗೌಡ, ಶಂಕರಗೌಡ, ಓದುಗೌಡರು ಇವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಕುಮಾರ್ ಅಗಡಿ. ಕೃಷಿ ರಂಗದಲ್ಲಿ ಇನ್ನು ಮುಂದೆ ಕೇಳೋಣ ಬೆಂಗಳೂರಿನ ಟಿ ಮಹದೇವಪ್ಪ ಹಾಗೂ ಸಂಗಡಿಗರಿಂದ ಕಂಸಾಳೆ ಪದ. ಸ್ವಾಮಿ ಶರಣು ಶರಣಯ್ಯ ನಿಮಗೆ ಗಾಣ ನಾಯಕ ಮತ್ತು ಮಾಜಿ ಮಾಯಿಕಾರ ಗಂಡಮಲೆ ಮಾದೇಶ್ವರ ಸ್ವಾಮಿ ಮಾದಪ್ಪನವರು ಹುಟ್ಟದೆ ಉತ್ತರ ದೇಶವಂತೆ ಬಂದದ್ದು ಬಾಳಲ ಸೀಮೆ ಸೇರದ್ವು ಆದಿ ಕುಂದೂರು ಮಠ ಮಹದೇಶ್ವರ ಆದಿ ಕುಂದೂರು ಮಠದಲ್ಲಿ ಪಂಚೇಳು ಕಳಸ ಮುಂದೆ ಪಂಚಲೀಕ್ಷವನ್ನು ಪಡೆದುಕೊಂಡು ಮಹದೇಶ್ವರ ಕರವಳಗೆ ಪರನಾರಿಗೆಲ್ಲ ಸೋದರ ಸೊಮ್ಮ ಆಗಿ ನನ್ನ ಸ್ವಾಮಿಯವರು ಮಹಾದೇವ ಕನ್ನೆಂಬ ಕೈಲಾಸವನ್ನು ತೊರೆದು ಗಿರಿಜ ಕಲ್ಯಾಣವನ್ನು ಮರೆತಪ್ಪ ಅಜ್ಜಿ ಮಹಾದೇವ ಹಾಳಾಗೋದ ಕಲಿಯುಗವನ್ನು ಕಂಡೆತ್ತಿ ನೋಡಬಾರದು ಅಂತೇಳಿ ಮಹದೇಶ್ವರ ಸ್ವಾಮಿ ಏಳಲೇ ಜಗದ್ಗುರು ಆಗಿ ಬಾಲ ಬ್ರಹ್ಮಚಾರಿ ಆಗಿ ಮಾದಪ್ಪ ಹೌದಪ್ಪ ನನಗೆ ತಕ್ಕಾದ ಸ್ಥಳವಾಗಬೇಕಲ್ಲ ಅಂತೇಳಿ ಅವಧವದು ಮೂಡಲಾಗಿ 77 ಮಲೆ ಕೈಲಾಸಕ್ಕೆ ಬಂದು ಮಲೆ ಮಹದೇಶ್ವರ ಅವಧವದು ಬಾಟ ಬಾಕಲ ಒತ್ತೆ ಸಂಪ್ರಾಜಿ ಗುತ್ತಿ ನುಗ್ಗನಾರದ ಜ್ವಾಲೆ ಒಳಗ ನನ್ನಪ್ಪಾಜಿ ಅವಧವದು ಕತ್ರಶ್ರೇ ಕಡುವಾರವಂತೆ ಉತ್ತಶ್ರೇ ಉಡುವಾರವಂತೆ ಹೌದಪ್ಪ ಏಳು ಬಾಯಿವನ್ನು ಮೊತ್ತವನ್ನ ಸೇರಿ ಮಲೆ ಮಹದೇಶ್ವರ ಅವಧವದು ಸ್ವಾಮಿ ಪುಟ್ಟು ಲಿಂಗವಾಗಿ ಈಗ ಒಡೆದೋ ಹೊರಗಾವಾರೆ ಮಹದೇಶ್ವರ ಸ್ವಾಮಿಯವರು ಪುಟ್ಟಲಿಂಗವಾಗಿ ಐಕ್ಯವಾಗಿದ್ದಾರಂತೆ ಮಹಾದೇವ ತುಂಬದಂತ ಸೋಮವಾರದ ವಿಷ ಮಹದೇಶ್ವರ ಅಂತರಂಗೇರ ವಾರದಲ್ಲಿ ಸ್ಥಾನ ಮಡಿಗಳನ್ನು ಮಾಡಿಕೊಂಡು ಮಾದಪ್ಪ ಬಚ್ಚಿಟ್ಟು ಬಸಮಂಗವನ್ನ ಧರಿಸಿಕೊಂಡು ಮಹದೇಶ್ವರ ಮಕ್ಕ ತುಂಬ ಬಸಮಂಗ ಕುರುಳ ತುಂಬ ರುದ್ರಾಕ್ಷಿ ಭದ್ರಾಕ್ಷಿ ಶರವನ್ನು ಧರಿಸಿಕೊಂಡು ಮಾದಪ್ಪ ಎಳಗಾವಿನ ಎಳೆದದ್ದು ಕಂಡು ಸುಳಗಾವಿನ ಮುಸುಗು ಮಾಡಿಕೊಂಡು ನನ್ನ ಸ್ವಾಮಿ ಅಷ್ಟಪಾದಕ್ಕೆ ಮೀರಿ ಗೆಜ್ಜೆ ಅಪ್ಪಾಜಿಗೆ ಒಕ್ಕಳ ಗಂಟ ಹುಲಿ ಚರ್ಮ ಉಟ್ಕೊಂಡು ಮಹದೇಶ್ವರ ಸ್ವಾಮಿಯವರಿಗೆ ಎದೆ ಒಳಗೆ ಲಿಂಗ ಮಂಡಿ ಒಳಗೆ ಜಂಗನ ಧರಿಸಿಕೊಂಡು ಹೌದು ಯಾರು ಮಲೆ ಮಹದೇಶ್ವರ ಸ್ವಾಮಿ ಹೌದು ಭಕ್ತಾದಿಗಳ ಮನ ಹೋಗಬೇಕು ಹೌದು ಭಕ್ತಿ ದುಡವನ್ನ ಪರಿಶೋಧನೆ ಮಾಡಬೇಕು ನಾನು ತುಂಬುದು ಸೋಮವಾರದ ವಿಷ ಹೌದು ಯಾರು ನನ್ನ ನಂಬಿ ಮಹದೇಶ್ವರ ಮಾದಪ್ಪ ಅಂತೇಳಿ ನನ್ನ ಭಕ್ತರು ಪೂಜೆ ಮಾಡುವರು ಹೌದು ಅಂತವರ ಮನೆ ಒಳಗೆ ಮನೆಯಿಡದಂತ ಭಾಗ್ಯವನ್ನು ಕೊಟ್ಟು ಕಾಪಾಡಬೇಕು ಹೌದು ಮನಸಿರಿ ಮಕ್ಕಳ ಸಿರಿ ಕೋಟೇಶ್ವರ ಕುಮಾರ ಭಾಗ್ಯಗಳನ್ನು ಕೊಟ್ಟು ಕಾಪಾಡಬೇಕು ಹೌದು ಇವತ್ತು ಭಕ್ತರ ಮನೆ ಕೋರಣ್ಣ ಕೂಗಬೇಕಲ್ಲ ಅಂತ ಹೇಳ್ಬಿಟ್ಟು ಮಹದೇಶ್ವರ ಸೋಮವಾರ ದಿವಸ ಬೇಡಾರ ಕನ್ನೈನ ಕರದಾರು ಮಹಾದೇವ ಕರದು ಕುಯ್ಯ ಓಡೋಡು ಬಂದು ಗುರುವೇ ಅವಧವದು ಮಲೆ ಮಹದೇಶ್ವರ ಸ್ವಾಮಿ ಮಾತಕ್ಕೆ ನಾನು ಅಲ್ಲ ಅನ್ನಬಾರದು ಅವಧವದು ಮಹದೇಶ್ವರನ ಪೂಜೆ ಮಾಡಬೇಕಲ್ಲ ಅಂತೇಳಿ ಅವಧು ಮಾದಪ್ಪನಿಗೆ ಪ್ರಿಯವಾದಂತ ತುಂಬಿ ಹೂವನ್ನ ತೆಗೆದುಕೊಂಡು ಬಂದು ಅವಧು ಸ್ವಾಮಿಯವರ ಲಿಂಗದ ಮಂಡಿ ಮೇಲೆ ಮಡಿಗೆ ಮಹದೇಶ್ವರ ಕರವನ್ನು ಜೋಡಿಸಿ ಶಿರವನ್ನು ಬಾಗಿಸಿ ಬೇಡ್ರಕನ್ನಯ್ಯ ಸ್ವಾಮಿಗೆ ಕೈನ ಮುಗಿದ್ರಂತೆ ಅವಧವದು ನೋಡೋ ಬೇಡ್ರಕನ್ನಯ್ಯ ಇವತ್ತು ನಾನು ಭಕ್ತರ ಮನೆಗೆ ಬೆನ್ನಕ್ಕೆ ಹೋಗಬೇಕಾಗಿದೆ ಕೊರಣ್ಯಕ್ಕೋಸ್ಕರವಾಗಿ ಅವಧು ನಡ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ ನನ್ನ ಕಂದ ಅವಧವದು ಸಣ್ಣದೊಂದು ಲಿಯ ಶೃಂಗಾರ ಮಾಡಪ್ಪ ಬೇಡ ಕನ್ನಪ್ಪನವರು ಅನ್ನಡಜ್ಜೆ ಪಟ್ಟೆ ಸಿದ್ದರಾಮನ ತಂದು ಚೆನ್ನಾಗಿ ಮೈಕೈನ ತೊಳೆದು ದುಂಬು ದುಳನ ಒಡೆದು ಅವಧವದು ಹಿಂದಲ ಪಾದಕ್ಕೆ 200 ಗಗ್ರ ಮುಂದಲ ಪಾದಕ 300 ಗಗ್ರವನ್ನ ಧರಿಸಿ ಹುಲಿಗೆ ಪರಮಾತ್ಮ ಅವಧವದು ಭಾರಿ ಗಂಟೆಯನ್ನ ಬರಗನ ಕುರುಳೆ ಕಟ್ಟಿ ಹುಲಿ ಶೃಂಗಾರ ಮಾಡಿ ಅವಧವದು ಎಬ್ಬ ಅವನ ಹಿಡಿದು ಉರುಗದ್ದಿಗೆ ಮಾಡಿ ಹುಲಿ ಮೇಲೆ ಮಡಗಿ ಅವಧವದು ನಾಗರದ ಅವನ ಹಿಡಿದು ನಾಗಬೆತ್ತವನ್ನ ಮಾಡಿದ್ದಾರೆ ಅವಧವದು ಹುಲಿಯನ್ನ ಶೃಂಗಾರ ಮಾಡಿ ಬಲಿಕಲಿ ಕಟ್ಟಾಗದಾಗ ಅವಧು ಮಹದೇಶ್ವರ ಸ್ವಾಮಿ ಬೇಡಕನಪ್ಪನಿಗೆ ಬುದ್ಧಿವಾದವನ್ನು ಹೇಳಬಿಟ್ಟು ತುಂಬುದು ಸೋಮವಾರ ಅವಧವದು ಆ 12 ಗಜ್ಜೆ ಪಟ್ಟೆ ಹುಲಿ ಮೇಲೆ ಕೂತುಕೊಂಡು ಮಲೆ ಮಹದೇಶ್ವರ ಅವಧವದು ಭಕ್ತರ ಮನೆಗೆ ಕೋರಣ್ಯಕ್ಕೆ ಸ್ವಾಮಿ ಬರುತ್ತಾರೆ ತಂದೆ ಮಹದೇವ ಶಿವಜಿಯೊಳಗೆ ಮುಂಗಲ ಆಧಾರ ಮಾಡ್ಕೊಂಡು ನಾಗಬೆತ್ತವನ್ನ ನಾಲ್ಕಂಗಳಿಗೆ ಆಧಾರ ಮಾಡ್ಕೊಂಡಿ ಶಕ್ತಿವಂತರ ಆಗಿರುವಂತಹ ಭಕ್ತರ ಮನೆಗೆ ಕೋರಣಕ್ಕೋಸ್ಕರವಾಗಿ ಮಲೆ ಮಹದೀಶ್ವರ ತುಂಬದಂತ ಸೋಮವಾರ ಪುಣ್ಯ ಕಾದಲ್ ಮಾದಪ್ಪ ದೀಕ್ಷಾ ನೀಡದವರ ಮನೆ ಒಳಗೆ ಲಕ್ಷ ಭಾಗ್ಯವನ್ನು ದೀಪಾಲಿಸಬೇಕು ನಾನು ಅನ್ನ ಇದ್ದವರ ಮನೆ ಒಳಗೆ ಪುಣ್ಯದ ಭಾಗ್ಯವನ್ನು ಕೊಡಬೇಕು ಯಾರು ನನ್ನ ಮಾದಪ್ಪ ಅಂತ ನಿಮಗೆ ಪೂಜೆ ಮಾಡಿದರು ಹಾಲು ಕೊಟ್ಟವರ ಮನೆ ಹಾಲು ಸಾಗರ ಮಾಡಬೇಕು ಧೂಪ ಅಂತವ್ರ ಮನೆ ಒಳಗೆ ಪಾಪ ನಿಮೋಚನೆ ಮಾಡಬೇಕು ಅಂತೇಳಿ ಮಹದೀಶ್ವರ ಸ್ವಾಮಿ ಹುಲಿವಾನದಯ್ಯ ಉತ್ತರ ದೇಶ ಮಲೆ ಮಹದೀಶ್ವರ ಪೂಜೆಯೊಳಗೆ ಮುಂಗಲ ಆಧಾರ ಮಾಡ್ಕೊಂಡು ನನ್ನಪ್ಪ ಅಜ್ಜವರು ಭಕ್ತರ ಮನೆ ಕೋರಣ್ಯಕ್ಕೋಸ್ಕರವಾಗಿ ನನ್ನಪ್ಪ ಮಹಾದೇವ ಕೋರಣ್ಯಕ್ಕೆ ಸ್ವಾಮಿ ಬರುತ್ತಾರೆ ತಂದೆ ಮೂಡಲ ಮಲೆಯ ಇದುವರೆಗೆ ಬೆಂಗಳೂರಿನ ಟಿ ಮಹದೇವಪ್ಪ ಹಾಗೂ ಸಂಗರಿಗರಿಂದ ಕಂಸಾಳೆ ಪದ ಕೇಳಿದ್ರಿ. ಇನ್ನು ಮುಂದೆ ಯಲ್ಲಮ್ಮನವಾಡಿಯ ರಾಧಾಬಾಯಿ ಮಾದರ ಹಾಗೂ ಸಂಗರಿಗರಿಂದ ಚೌಡಿಕಿ ಪದ. ಹಾಕಿದಳು ಆ